ಬೋನಸ್ ಸಿಕ್ಕಾಯನು ಅದಕ್ಕಿಂತ ದೊಡ್ಡ ಶೀಘ್ರವೇ ಏನಾಯ್ತು ದೀಪಾವಳಿ ನೋಟ್ರಿ ಸಿಗ್ತಾ ಏನು ಅದಕ್ಕಿಂತ ದೊಡ್ಡ ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ ಅದಕ್ಕೆ ಈ ಖುಷಿನ ಮೊದಲು ನಿಮ್ಗದಲ್ಲೇ ಹಂಚ್ಕೊತಾ ಇದೆ ಮಣಪುರಂ ಗೋಲ್ಡ್ ಲೋನ್ ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ ಕಾಲ್ 1-800-420-2233 ಅರೆ ಬ್ರದರ್ ಇಲ್ಲಿ ಕೇಳಿ ನಿಮ್ಮ ಮೊಬೈಲ್ ನೋಡಿ ಬಾಸ್ ಮೆಸೇಜ್ ಬಂದಿದ್ಯಾ ಅದೇ ಮೆಸೇಜ್ ನಲ್ಲಿ ಬರ್ದಿದೆ ಎಮರ್ಜೆನ್ಸಿ ಇದೆ ತಕ್ಷಣ ಗಿಫ್ಟ್ ಕಾರ್ಡ್ ಅಥವಾ ವೋಚರ್ ತಗೊಂಡು ಪರ್ಸನಲ್ ಮೇಲ್ ಅಲ್ಲಿ ಕಳಿಸಿ ಅಂತ ಅರೆ ತಿಳ್ಕೊಳ್ಳಿ ಇವರು ಬಾಸ್ ನ ಫೋಟೋ ಹಾಕೊಂಡು ಫ್ರಾಡ್ ಮಾಡುವರು ನೆನಪಿರ್ಲಿ UPI ಸೇಫ್ ಇದೆ ಆದ್ರೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ ನಾನು ಮೂರ್ಖ ಅಲ್ಲ NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ ಏನಮ್ಮ ನಿನ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಿದೆ ವಾಯು ಮಾಲಿನ್ಯ ಆಗಿ ಕೆಮ್ಮು ಆಸ್ಮಾ ಹೃದಯಾಘಾತ ಕೂಡ ಆಗ್ಬೋದು ಗೊತ್ತಾ ಪ್ಲೀಸ್ ಮೇಡಮ್ ಇದೊಂದ್ಸಲ ಕ್ಷಮಿಸಿ ಯಾವಾಗ್ಲೂ ಗಾಡಿನಲ್ಲಿ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ ಜಾಗ್ರತೆ ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್ ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ ಎಚ್ಚರ ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಪ್ರಕಟಣೆ ಆಯುಕ್ತರು ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಕರ್ನಾಟಕ ಸರ್ಕಾರ ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬಾಗಲಕೋಟೆ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 10% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗದ ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು ಇದು ಈ ಹೊತ್ತಿನ ಮೇಘ ಸಂದೇಶ ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಈಗ ಕೇಳಿ ಇದೇ ತಿಂಗಳ 21, 22 ಮತ್ತು 23ರಂದು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ ತೋಟಗಾರಿಕಾ ಮೇಳ 2024 ಕುರಿತು ಬೀದರ್ನ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾ ಎಸ್ ವಿ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಸಂದರ್ಶಿಸುವವರು ಸೋಮಶೇಖರ್ ಎಸ್ ರೂಳಿ ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಆತ್ಮೀಯರೇ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಡಿಸೆಂಬರ್ 21, 22, 23 ಈ ವರ್ಷದ ತೋಟಗಾರಿಕಾ ಮೇಳ ನಡೀತಾ ಇದೆ ತೋಟಗಾರಿಕಾ ಮೇಳ ಅಂತಂದ್ರೆ ನಮ್ಮ ರೈತರಿಗೆ ಒಂದು ದೊಡ್ಡ ಹಬ್ಬ ಬಹಳ ಅದ್ಭುತವಾದಂತಹ ಜ್ಞಾನವನ್ನ ನಮ್ಮ ರೈತರು ವಿಶೇಷವಾಗಿ ತೋಟಗಾರಿಕೆಯನ್ನು ಮಾಡುವಂತಹ ರೈತರು ಪಡ್ಕೊಳ್ಬಹುದು ಇಲ್ಲಿ ಸಾಕಷ್ಟು ಜ್ಞಾನ ಹಂಚುವಂತಹ ಒಂದು ಕ್ರಿಯೆ ಆಗ್ತಾ ಇದೆ ಪ್ರದರ್ಶನಗಳು ನಡೀತಾ ಇದ್ದಾವೆ ಪ್ರಾತ್ಯಕ್ಷಿಕೆಗಳು ಇರ್ತವೆ ಇವುಗಳನ್ನೆಲ್ಲ ನೋಡಿ ನಮ್ಮ ರೈತರು ತಮ್ಮ ಜ್ಞಾನದ ಪರಿಧಿಯನ್ನ ವಿಸ್ತಾರ ಮಾಡಿಕೊಳ್ಳಬಹುದು ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡಬಹುದು ಸಾಕಷ್ಟು ಅವಕಾಶಗಳು ಇಲ್ಲಿ ನಮ್ಮ ರೈತರಿಗಾಗಿ ತೆರೆದಿರ್ತವೆ ಈ ತೋಟಗಾರಿಕಾ ಮೇಳದ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ ಈ ವಿಷಯದ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿರುವಂತಹ ಡಾ ಎಸ್ ವಿ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಎಸ್ ವಿ ಪಾಟೀಲ್ ಅವರೇ ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದೊಳಗೆ ತೋಟಗಾರಿಕಾ ಮೇಳ ನಡೀತಾ ಇದೆ ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯವನ್ನ ಇಟ್ಟುಕೊಂಡು ಅಂದ್ರೆ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈ ಮೇಳವನ್ನ ಆಚರಣೆ ಮಾಡಲಾಗ್ತಾ ಇದೆ ಈ ಸಲದ ಧ್ಯೇಯ ಅಂತಂದ್ರೆ ಆರ್ಥಿಕತೆ ಮತ್ತು ಪೌಷ್ಟಿಕತೆಗಾಗಿ ತೋಟಗಾರಿಕೆ ಅನ್ನುವಂಥದ್ದು ಈ ಒಂದು ಧ್ಯೇಯವನ್ನ ಯಾಕೆ ತಾವು ಆಯ್ಕೆ ಮಾಡಿಕೊಂಡ್ರಿ ಇದರ ಹಿಂದಿನ ಉದ್ದೇಶ ಏನು ಈ ಬಗ್ಗೆ ತಾವು ಒಂದೆರಡು ಮಾತುಗಳನ್ನು ಹೇಳಬೇಕು ತಮಗೆಲ್ಲ ಗೊತ್ತಿರುವ ಹಾಗೆ ಈ ತೋಟಗಾರಿಕೆ ಬೆಳೆ ಅಂದ್ರೆ ಅದು ಆರ್ಥಿಕತೆ ರೈತರಿಗೆ ಆರ್ಥಿಕವಾಗಿ ನಾವು ಸದೃಢ ಆಗಬೇಕನ್ನೋ ದೃಷ್ಟಿಗೋಸ್ಕರ ಇವತ್ತ ನಮ್ಮ ರಾಜ್ಯಾದ್ಯಂತ ಇರಬಹುದು ದೇಶಾದ್ಯಂತ ತೋಟಗಾರಿಕಾ ಬೆಳೆಗಳ ಬಗ್ಗೆ ಬಹಳ ಪ್ರಾಮುಖ್ಯತೆ ಬಂದಿದೆ ನಾನು ಒಂದು ಪಪ್ಪಾಯ ತಿನ್ಬೇಕಂದ್ರ ಬೆಂಗಳೂರಿಗೆ ಹೋದಾಗ ಹೈಕೋರ್ಟ್ ಹತ್ರ ಒಂದು ಅಂಗಡಿ ಇರ್ತಿತ್ತು ವಿಧಾನಸೌಧಕ್ಕೆ ಹೋದ್ರೆ ಶಾಸಕರ ಭವನ ಹತ್ರ ಒಂದು ಫ್ರೂಟ್ ಸಾಲಡ್ ಅನ್ನು ನಾವು ತಿನ್ಬೇಕಾದ್ರೆ ಅಲ್ಲಿ ಅಷ್ಟೇ ನೋಡ್ತಿದ್ದೇವೆ. ಇವತ್ತು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ತಾಲೂಕದಲ್ಲಿ ಆ ಪಪ್ಪಾಯದ ಬಗ್ಗೆ ಜನಗಳಿಗೆ ಅರಿವು ಮೂಡಿದೆ, ಅದರಲ್ಲಿ ಏನೇನು ಪೌಷ್ಟಿಕತೆ ಇದೆ, ಜನಗಳು ತಿಂತ ಇದ್ದಾರೆ. ಅದೇ ರೀತಿ ಜಾಪಳ ಅಂತೀವಿ ಭಾಗದಲ್ಲಿ, ಗಾವ ಅಂತಿರ್ಬೋದು, ಗಾವನು ಎಷ್ಟೋ ಜನ ರೈತರು ಬೆಳೀತಾ ಇದ್ದಾರೆ ಮತ್ತೆ ತಾವು ಸ್ವೀಕರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಅದರಲ್ಲಿರ್ತಕ್ಕಂತ ಪೌಷ್ಟಿಕಾಂಶಗಳಾಗಿರ್ಬೋದು, ಔಷಧ ಗುಣಧರ್ಮಗಳು ಇರಬಹುದಾಗಿದ್ದು, ಇದೇ ರೀತಿ ಎಲ್ಲ ಹಣ್ಣುಗಳು ಒಂದಿಲ್ಲ ಒಂದ್ ರೀತಿಯಲ್ಲಿ ಪೌಷ್ಟಿಕತೆನೆ ಹೊಂದಿರುತ್ತವೆ ಮತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಕರ. ಆ ಒಂದು ದೃಷ್ಟಿ ಇಟ್ಕೊಂಡು ಇವತ್ತ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ರೈತರು, ಮೊದಲ ಆರು ಜಿಲ್ಲೆ ಇದ್ದು ಇವಾಗ ವಿಜಯನಗರ ಒಂದ್ ಸೇರಿ ಏಳು ಜಿಲ್ಲೆಗಳು ಆಗಿದಾವ. ಇದು ಅಲ್ಲದೆ ನಮ್ಮ 31 ಕರ್ನಾಟಕ ಜಿಲ್ಲೆಗಳಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಬಹಳ ಮಹತ್ವ ಬಂದಿದೆ. ಮತ್ತೆ ನಮ್ಮ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆ 24 ಜಿಲ್ಲೆಗೂ ವ್ಯಾಪ್ತಿ ಪಡೆದಿದೆ. ಇನ್ನು ಉಳಿದ ಏಳು ಜಿಲ್ಲೆಗೆ ಮತ್ತೊಂದು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಆಗಿದೆ, ಶಿವಮೊಗ್ಗದವರು ಇದು ಮಾಡ್ತಾ ಇದ್ದಾರೆ. ಇವತ್ತ ಒಬ್ಬ ರೈತ ಪಪ್ಪಾಯ ಬೆಳೆದನಂದ್ರು ಮಿನಿಮಮ್ ಒಂದ್ 10-15 ರೂಪಾಯಿಗೆ ಕೆಜಿ ರೇಟ್ ಹಿಡಿದನ್ನು ಒಂದ್ ಎಕರೆಗೆ 1 ಲಕ್ಷ ರೂಪಾಯಿ ಆದಾಯ್ತೆ. ಅದು ಒಂದ್ ಕಡೆ ಆರ್ಥಿಕತೆ ಆಯ್ತು. ಇನ್ನೊಂದು ಕಡೆ ನಮ್ಮ ಜನಗಳಲ್ಲಿ, ನಮ್ಮ ರೈತ ಬಾಂಧವರಲ್ಲಿ, ನಾಗರಿಕರಲ್ಲಿ ಆಹಾರ ಸೇವನೆ ಮಾಡೋದ್ರಿಂದ ಮಕ್ಕಳಿಡ್ಕೊಂಡು ಹಿರಿಯರವರಿಗೂ ಒಂದು ಪೌಷ್ಟಿಕತೆಯನ್ನು ಒದಗಿಸಬಹುದು. ಎಲ್ಲಾ ಹಣ್ಣಿನ ಇದರಲ್ಲಿ ಆದಷ್ಟು ಪೌಷ್ಟಿಕಾಂಶಗಳ ಗುಣಧರ್ಮಗಳನ್ನು ಉಂಡಿದ್ದೇವೆ. ತರಕಾರಿ ಆಗಿರ್ಬೋದು ಸರ್, ನಾವು ನೋಡ್ತಾ ಇದ್ದೀವಿ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಅಲ್ಲಲ್ಲಿ ಅಪೌಷ್ಟಿಕತೆ ಇದೆ. ಇದರಿಂದಾಗಿ ಆರೋಗ್ಯದ ಮೇಲೆ ಬಹಳಷ್ಟು, ವಿಶೇಷವಾಗಿ ಮಕ್ಕಳ ಒಂದು ಆರೋಗ್ಯದ ಮೇಲೆ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತಾ ಅಂತ ಪರಿಸ್ಥಿತಿ ಒಳಗೆ ತಾವೇನು ಈ ಧ್ಯೇಯವನ್ನು ಇಟ್ಕೊಂಡು ಈ ಸಲ ಆಚರಣೆ ಮಾಡ್ತಾ ಇದ್ದೀರಿ, ಇದು ಬಹಳ ಸಂತೋಷದ ವಿಷಯ. ಪೌಷ್ಟಿಕತೆಗಾಗಿ ತೋಟಗಾರಿಕೆ ಅನ್ನುವಂಥದ್ದು ಅಂದ್ರೆ ಹಣ್ಣುಗಳಲ್ಲಿ ಸಾಕಷ್ಟು ಖನಿಜಾಂಶಗಳು, ವಿಟಮಿನ್ಗಳು, ಸತ್ವಗಳು ಎಲ್ಲ ಇರ್ತವೆ. ಅದನ್ನ ಸಕಾಲಕ್ಕೆ ಮತ್ತೆ ಕ್ರಮವಾಗಿ ನಾವು ಸೇವನೆ ಮಾಡೋದ್ರಿಂದ ಆರೋಗ್ಯ ಕೂಡ ಸುಧಾರಣೆ ಆಗ್ತದೆ ಅನ್ನುವಂಥದ್ದು ಈ ಒಂದು ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ತಾವು ಈ ಒಂದು ತೋಟಗಾರಿಕಾ ಮೇಳವನ್ನು ಆಚರಿಸ್ತಾ ಇದ್ದೀವಿ. ಡಾಕ್ಟರ್, ನಮಗೆ ಈಗ ಒಂದು ವಿಷಯ ಏನು ಅಂತಂದ್ರೆ, ನಮ್ಮ ಕರ್ನಾಟಕ ರಾಜ್ಯದೊಳಗೆ ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಡಿ ಒಳಗೆ ತೋಟಗಾರಿಕಾ ಮಹಾವಿದ್ಯಾಲಯಗಳು, ಸಂಸ್ಥೆಗಳು ಎಲ್ಲೆಲ್ಲದಾವ ಸ್ವಲ್ಪ ಒಂದು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಡ್ತೀರಿ? ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ 2008 ನವೆಂಬರ್ 22 ಸ್ಥಾಪನೆಗೊಂಡು ಈಗ ಅದರ ಅಡಿಯಲ್ಲಿ 9 ಕಾಲೇಜುಗಳಿವೆ. ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಬೀದರ್, ಮತ್ತೆ ತೋಟಗಾರಿಕಾ ಮಹಾವಿದ್ಯಾಲಯ ಕೊಪ್ಪಳು, ಅದೇ ಸೌತ್ ಕಡೆ ಹೋದ್ರೆ ನೀವು ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರ ಆಗಿರ್ಬೋದು, ತೋಟಗಾರಿಕಾ ಮಹಾವಿದ್ಯಾಲಯ ಬೆಂಗಳೂರು ಆಗಿರ್ಬೋದು, ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು, ನೀವು ಉತ್ತರ ಕನ್ನಡಕ್ಕೆ ಹೋದ್ರೆ ತೋಟಗಾರಿಕಾ ಮಹಾವಿದ್ಯಾಲಯ ಸಿರ್ಸಿ, ಮತ್ತೆ ಈ ಬೆಳಗಾವಿ ಕಡೆ ಹೋದ್ರೆ ತೋಟಗಾರಿಕಾ ಮಹಾವಿದ್ಯಾಲಯ ಅರ್ಬಾವಿ, ಮತ್ತೆ ಈಗ ಹೆಂಗ ಬಿಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತ ತಿಳ್ಕೊಂಡು ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ತಿಳ್ಕೊಂಡು ದೇವಸ್ವರ ಹಾವೇರಿ ಜಿಲ್ಲೆಯಲ್ಲಿ ಕೂಡ ಇದು ಮಾಡಿದೆ. ಮತ್ತೆ ಹೊಸದಾಗಿ ಆಲ್ಮೇಲ್ದಲ್ಲಿ ಕೂಡ ಒಂದು ತೋಟಗಾರಿಕಾ ಮಹಾವಿದ್ಯಾಲಯ ಸ್ಥಾಪನೆ ಆಗಿದೆ. ಈಗ ಒಟ್ಟಾರೆ 9 ತೋಟಗಾರಿಕೆ ಸಂಬಂಧಿತ ಕಾಲೇಜುಗಳಿದ್ದೇವೆ. ಅದು ಅಲ್ಲದೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಕೋಲಾರದಲ್ಲಿದೆ. ಮತ್ತೆ ಎಲ್ಲಾ ಕಾಲೇಜಿನಲ್ಲೂ ಏನು ತೋಟಗಾರಿಕಾ ವಿಸ್ತರಣಾ ಘಟಕ ಕೂಡ ಇದ್ದಾವ. ಮತ್ತೆ ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳು ಕೂಡ ಆಯಾ ಕಾಲೇಜಿನಲ್ಲಿ ಮತ್ತೆ ಆಯಾ ಜಿಲ್ಲೆಗಳಲ್ಲಿ ಕೂಡ ಇದ್ದಿದ್ದು. ನಮ್ಮ ರೈತರಿಗೆ ಈ 3 ದಿನಗಳ ಅವಧಿ ಒಳಗೆ ಏನೇನು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಏನೇನು ನಮ್ಮ ರೈತರು ಅಲ್ಲಿ ಕಲಿಯಬಹುದು, ಅವರಿಗೆ ಇರುವಂತಹ ಸೌಲಭ್ಯಗಳೇನು, ಈ ಎಲ್ಲ ವಿಷಯಗಳ ಬಗ್ಗೆ ತಾವು ಸ್ವಲ್ಪ ಬೆಳಕು ಚೆಲ್ತೀರಾ? ಎಸ್, ಈಗ ತೋಟಗಾರಿಕಾ ಮೇಳಕ್ಕೆ ಪ್ರತಿ ಜಿಲ್ಲೆಯಿಂದ ನಾವು ಒಬ್ಬೊಬ್ಬ ಶ್ರೇಷ್ಠ ತೋಟಗಾರಿಕಾ ರೈತ, ಮಹಿಳೆ ಆಗಿರ್ಬೋದು ರೈತ ಆಗಿರ್ಬೋದು, ನಾವು ಆಯ್ಕೆ ಮಾಡಿರ್ತೀವಿ 24 ಜಿಲ್ಲೆಗಳಿಂದ. ಅದರಲ್ಲಿ ಪ್ರತಿ 21 ತಾರೀಕು 8 ಜಿಲ್ಲೆಗಳ ಶ್ರೇಷ್ಠ ರೈತರಿಗೆ ನಾವು ಸನ್ಮಾನ ಹಮ್ಮಿಕೊಂಡಿರ್ತೀವಿ. ಪ್ರತಿ ದಿವಸ 8 ಜಿಲ್ಲೆ ರೈತರಿಗೆ ನಾವು ಸನ್ಮಾನ ಕೂಡ ಮಾಡ್ತಿದ್ದೇವೆ, ಶ್ರೇಷ್ಠ ರೈತ ಅಥವಾ ಶ್ರೇಷ್ಠ ಮಹಿಳೆ ಅನ್ಕೊಂಡು. ಅದು ಅಲ್ಲದೆ ಪ್ರತಿಯೊಂದು ನಮ್ಮ ತೋಟಗಾರಿಕೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ವಿವಿಧ ಎನ್ಜಿಒಗಳು ಇರ್ಬೋದು, ಆಯಾ ಜಿಲ್ಲೆಗಳಿಗೆ ಪ್ರತಿ ಜಿಲ್ಲೆಯಿಂದ 3-4 ಬಸ್ಗಳು ಆಯಾ ದಿವಸಗಳು ಬರಕ್ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಬಾಗಲಕೋಟೆಯಲ್ಲಿ ಸಂಡೇ ಇರೋದ್ರಿಂದ ಅವತ್ತೆಲ್ಲ ಕಾಲೇಜ್ ಮಕ್ಕಳಿಗೆ ಕೂಡ ಆ ಒಂದು ಮೇಳ ವೀಕ್ಷಣೆ ಮಾಡಕ್ ನಾವು ಅವಕಾಶ ಮಾಡಿಕೊಟ್ಟಿರ್ತೇವೆ. ಈ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಷಯದ ಬಾಗಲಕೋಟೆ ನವನಗರದಲ್ಲಿ ಇದೆ. ಮುಖ್ಯ ಆವರಣದಲ್ಲಿ ಮೊದಲೇ ನೋಂದಣಿ ಮಾಡ್ತಾರೆ, ಯಾರೇ ರೈತರು ಬಂದಿರುವುದು, ವೀಕ್ಷಕರು ಬಂದರು ನೋಂದಣಿ ಮಾಡಿಸಿಕೊಂಡಿದ ತಕ್ಷಣ ಅಲ್ಲಿ ಪ್ರಾತ್ಯಕ್ಷಿಕೆ ತಾಕುಗಳಿದ್ದಾವೆ. ಹೂವಿನ ಗಿಡಗಳಿರ್ಬೋದು, ತರಕಾರಿ ಗಿಡಗಳಿರ್ಬೋದು, ತೋಟಪಟ್ಟಿ ಬೆಳೆಗಳಿರ್ಬೋದು, ಹಣ್ಣಿನ ಗಿಡಗಳಿರ್ಬೋದು, ಮತ್ತೆ ಸ್ವಲ್ಪ ದೂರ ಇದ್ರ ಅವ್ರಿಗೆ ಕರ್ಕೊಂಡು ಹೋಗಿ ವೀಕ್ಷಣೆ ಮಾಡಕ ಗಾಡಿ ಕೂಡ ವ್ಯವಸ್ಥೆ. ನಮ್ಮ ಹೊಸದಾಗಿ ಆಯ್ಕೆಯಾಗಿರುವ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸಾಹೇಬರು ಮಕ್ಕಳಿಗೆ ತೊಂದರೆ ಆಗಬಾರ್ದು ಮತ್ತೆ ಜನದಟ್ಟಣೆ ಆಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ ವಾಹನ ಸೌಲಭ್ಯವೂ ಕೂಡ ತಾಕುಗಳಿಗೆ ವೀಕ್ಷಣೆ ಮಾಡಕ ಇಟ್ಟಿದ್ದಾರೆ. ಬಹಳ ಒಳ್ಳೆ ಕೆಲಸ ಇದು, ಭಾರಿ ಒಳ್ಳೆ ಕೆಲಸ. ಈಗ ಮತ್ತೆ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮುಖ್ಯ ಆವರಣದಲ್ಲಿ ಸುಮಾರು 400 ಎಕರೆ ಜಮೀನಲ್ಲಿದೆ. ಪ್ರತಿಯೊಂದು ಬಹಳ ಅಚ್ಚುಕಟ್ಟಾಗಿ ಸ್ವಚ್ಛತೆ ಕಾಪಾಡಿ ಪ್ರತಿಯೊಂದು ತಾಕುಗಳು ಜನಗಳು ಬಂದು ನೋಡಿದ್ರ ನಾವು ಈ ಬೆಳೆ ಬೆಳಿಬೇಕಪ್ಪ, ಮತ್ತೆ ವಿದ್ಯಾರ್ಥಿಗಳು ಬಂದ್ರು ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಈ ತರ ಎಲ್ಲ ಬೆಳೆಗಳು ಇರ್ತಾವ ಅನ್ನೋದು ಪ್ರಾತ್ಯಕ್ಷಿತ ಮುಖಾಂತರ ಮಕ್ಕಳು ಕಲಿಬಹುದು. ನಾಳೆ ಕೂಡ ಅವರು ಆ ಕಾಲೇಜಿನಲ್ಲಿ ಆ ಯೂನಿವರ್ಸಿಟಿಯಲ್ಲಿ ಬರ್ಲಕ್ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ. ನಮಗೆ ಏನ್ ಅನಿಸ್ತದೆ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಅವಕಾಶ ಬೇರೆ ಬೇರೆ ದಿನಗಳಲ್ಲಿ ಸಹಿತ ಅವರಿಗೆ ತಾಕುಗಳನ್ನ ವೀಕ್ಷಣೆ ಮಾಡುವುದಕ್ಕ ಅದ್ರ ಬಗ್ಗೆ ತಿಳ್ಕೊಳ್ಳುವುದಕ್ಕ ವಿಶೇಷವಾದಂತಹ ಒಂದು ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ರಿ? ಮಾಡಿಕೊಡ್ತಾರೆ. ಯಾವುದೇ ಕಾಲೇಜ್ ಪ್ರಿನ್ಸಿಪಾಲ್ ಅಲ್ಲಿ ಮುಖ್ಯೋಪಾಧ್ಯಾಯರಲ್ಲಿ ಬಂದು ಕೇಳಿದ್ರೆ ಯಾರಿಗೂ ಇಲ್ಲ ಅನ್ನಂಗಿಲ್ಲ. ಅವರು 3 ದಿನಗಳಲ್ಲಿ ಕೂಡ ಬರಬಹುದು. ರಜೆ ಇರೋದ್ರಿಂದ ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬರ್ತಾರೆ. ಮತ್ತೆ ಎಲ್ಲಾ ರೈತರು ಮತ್ತೆ ರೈತರ ಮಕ್ಕಳಿಗಾಗಿ ನಾವು ಇದೊಂದು ಮೇಳ ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ಇನ್ನೊಂದೇನು, ಬೇರೆ ಕಂಪನಿಗಳು ಇರಬಹುದು. ಈಗ ನಾವು ತೋಟಗಾರಿಕಾ ಪರಿಕರಣಗಳು ಅಥವಾ ಕೃಷಿ ಪರಿಕರಣಗಳು ಅಂತ ಅವಕ್ಕೆ ಸಹಿತ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತಿನ ಕಾಲದಲ್ಲಿ ನಮಗೆ ಆಳುಗಳು ಸಿಗಲ್ಲ. ಬಹಳಷ್ಟು ಜನ ಕೃಷಿ ಮಾಡಬೇಕು, ತೋಟಗಾರಿಕೆ ಮಾಡಬೇಕಂದ್ರೆ ನಮ್ಮಲ್ಲಿ ಲೇಬರ್ ಪ್ರಾಬ್ಲಮ್ ಇದೆ, ಅದು ಇದೆ ಅಂತ ಬಹಳ ಸಮಸ್ಯೆಗಳಿದೆ ರೈತರು. ಅದಕ್ಕೆ ಈ ಪರಿಕರಣಗಳು ತಂದಿರ್ತಾರೆ ಬೇರೆ ಬೇರೆ ಕಂಪನಿಗಳು. ಬಿತ್ತುವ ಮಷಿನ್ ಆಗಿರ್ಬೋದು, ನಾಟಿ ಮಾಡುವ ಮಷಿನ್ ಆಗಿರ್ಬೋದು, ಕಳೆ ತೆಗೆಯುವ ಮಷಿನ್ ಆಗಿರ್ಬೋದು, ಮಲ್ಚಿಂಗ್ ಮಾಡುವುದಿರ್ಬೋದು, ಸಾಕಷ್ಟು ಯಂತ್ರಗಳನ್ನ ಅಲ್ಲಿ ನೀವು ನೋಡಬಹುದು. ಅದಲ್ಲದೆ ಈಗ ಮುದೋಳು ನಾಯಿ ಅಂದ್ರೆ ಬಹಳ ಫೇಮಸ್. ಹೌದು, ಆ ಒಂದಷ್ಟಿಲಿಂದ ಶ್ವಾನ ಪ್ರದರ್ಶನ ಕೂಡ ಒಂದ್ ದಿವಸ ಆಯೋಜನೆ ಮಾಡಿರ್ತದೆ. ಮತ್ತೆ ಅದರಲ್ಲಿ ತಾಂತ್ರಿಕ ಗೋಷ್ಠಿ ಕೂಡ ಇರುತ್ತೆ. ಈಗೇನ್ ನೀವು ಇದೊಂದು ದೇಹ ಇಟ್ಕೊಂಡು ತಾವು ಆರ್ಥಿಕತೆ ಮತ್ತು ಪೌಷ್ಟಿಕತೆ ಹೆಂಗಂದ್ರೆ ಅದನ್ನು ನಮ್ಮ ಯಾರೇ ರೈತರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಆ ಚರ್ಚಾಗೋಷ್ಠಿಯಲ್ಲಿ ಪಾಲ್ಗೊಳ್ಬಹುದು. ಯಾವ್ದು ಬೆಳೆ ಎಷ್ಟು ಆದಾಯ ತರುತ್ತೆ, ಅದರದ್ದು ಮೆಡಿಸಿನಲ್ ವ್ಯಾಲ್ಯೂ ಏನು. ಇನ್ನೊಂದು ಈ ಸಲ ಈಗೇನ್ ನಾವು ಸುಗಂಧ ದ್ರವ್ಯಗಳು ಅಂತೀವಲ್ಲ, ಮೆಡಿಸಿನಲ್ ಅಂಡ್ ಅರೋಮ್ಯಾಟಿಕ್ ಪ್ಲಾಂಟ್ಸ್, ಅದರದೇ ಆದಂತ ಒಂದು ಟನಲ್ ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಅದರಿಂದ ಎಷ್ಟು ಇಂಪಾರ್ಟೆನ್ಸ್ ಇದೆ, ಎಷ್ಟು ನೀವು ಬೆಳೆಗಳನ್ನು ಬೆಳೆದ್ರ ಆರ್ಥಿಕವಾಗಿ ಎಷ್ಟು ನಾವು ಮುಂದೆ ಬರಬಹುದು ಅನ್ನೋದನ್ನು ಕೂಡ ಒಂದು ವಿನೂತನ ರೀತಿಯಲ್ಲಿ ಅದೊಂದು ಸುಗಂಧ ದ್ರವ್ಯಗಳ ಟನಲ್ ಅಂತ ಕೂಡ ನಾವು ಪ್ರಾರಂಭಿಸಿದ್ದೇವೆ. ಮತ್ತೆ ತಮ್ಮ ಗೊತ್ತಿರೋ ಬಗ್ಗೆ ಈಗ ತೋಟಪಟ್ಟಿ ಬೆಳೆಗಳ ಬಗ್ಗೆ ಅದನ್ನು ಕೂಡ ಸಾಕಷ್ಟು. ಈಗ ನೀವು ಸಿರ್ಸಿ ಹೋದ್ರಂದ್ರೆ ಅಲ್ಲಿ ಇವನ್ನ ಕದಂಬ ಅಂತ ಒಂದು ಸಂಸ್ಥೆ ಇದೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕೂಡ ಅಲ್ಲಿ ರೈತರು ಬೆಳೆದಂತ ವಸ್ತುಗಳನ್ನ ರಫ್ತು ಮಾಡ್ತಾ ಇದ್ದಾರೆ. ಅಡಿಕೆ ಇರ್ಬೋದು, ಲವಂಗ ಇರ್ಬೋದು, ಏಲಕ್ಕಿ ಇರ್ಬೋದು, ಈ ತರ. ಈಗ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಸ್ಥಾಪನೆ ಆದ್ಮೇಲೆ ಇದು ಬಹಳಷ್ಟು ರೈತರಿಗೆ ಅನುಕೂಲ ಆಗಿದೆ. ಮತ್ತೆ ಏನೇ ಒಂದು ತಿಳಿಬೇಕಂದ್ರೆ ಎಲ್ಲ ಒಳ್ಳೆ ರೀತಿಯಿಂದ ನಮ್ಮ ವಿಜ್ಞಾನಿಗಳಾಗಿರ್ಬೋದು ಅಧಿಕಾರಿಗಳಾಗಿದ್ದು ಒಳ್ಳೆ ವ್ಯವಸ್ಥಿತ ಮಾಡಿ ಅವರು ತಾಂತ್ರಿಕ ಜ್ಞಾನಗಳನ್ನು ಕೊಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಸಾಕಷ್ಟು ಸಸಿಗಳು ಸಿಗ್ತಾವಲ್ಲಿ, ಮಾವಿನ ಸಸಿ ಆಗಿರ್ಬೋದು, ದಾಳಿಂಬೆ ಸಸಿ ಆಗಿರ್ಬೋದು, ಪ್ರತಿಯೊಂದು ಸಸಿಗಳು ಸಾಕಷ್ಟು, ತೆಂಗಿನ ಸಸಿ ಆಗಿರ್ಬೋದು, ಅದರದೇ ಆದಂತ ಒಂದು ಮಳಿಗೆ ಇರುತ್ತೆ. ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆದಂತ ತಳಿಗಳು ಇರ್ಬೋದು ಅಥವಾ ಬೇರೆ ಇನ್ಸ್ಟಿಟ್ಯೂಟ್ಲಿಂದ ಬಂದಂತ ತಳಿಗಳು, ಅದೊಂದು ಅನುಕೂಲ ಆಗುತ್ತೆ. ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಕೃಷಿ ವಿಶ್ವವಿದ್ಯಾಲಯಗಳು ಇದ್ದಾವ, ರಾಯಚೂರು ಇರ್ಬೋದು, ಧಾರವಾಡ ಇರ್ಬೋದು, ಬೆಂಗಳೂರು ಇರ್ಬೋದು. ಅಲ್ಲಿ ಏನ್ ಮಾಡ್ತಾರ ಫೋಕಸ್ ಅಂದ್ರೆ ಕೃಷಿ ಬೆಳೆಗಳಿಗೆ ಬಹಳ ಮಹತ್ವ ಕೊಡ್ತೀವಿ. ಯಾಕಂದ್ರೆ ಸೀಸನ್ ಪಾಸ್ ಆಗ್ಬಿಡೋದನ್ನ ರಬ್ಬಿಗೆ ಬೇಕಾಗಲಿ ಅನುಕೂಲ ಆಗ್ಲಿ, ಜೋಳ ಕಡ್ಲಿಯಲ್ಲಿ ಇದು ನಮ್ದು ಏನಿದೆ ತೋಟಗಾರಿಕೆ ಬೆಳೆಗಳೇ ವರ್ಷಾಂತ್ಯದ ಬೆಳೆ ಬೆಳಿಬಹುದು ನಾವು. ಬಹುವಾರ್ಷಿಕ ಬೆಳೆಗಳು, ಬಹುವಾರ್ಷಿಕ ಬೆಳೆಗಳು. ಮತ್ತೆ ಇಂಥ ಸೀಸನ್ ಅಂತಿಲ್ಲ, ಮಳೆಗಾಲದಲ್ಲಿ ಬೆಳಿಬಹುದು, ಚಳಿಗಾಲದಲ್ಲಿ ಬೆಳಿಬಹುದು, ಬೇಸಿಗೆಗಾಲದಲ್ಲಿ ಬೆಳಿಬಹುದು. ಅದಕ್ಕಾಗಿ ನಾವು ಪ್ರಾತ್ಯಕ್ಷ ಮಾಡಿ ತೋರ್ಸಕ್ ಸಾಧ್ಯ ಆಗುತ್ತೆ. ಅದೇ ಕೃಷಿ ಬೆಳೆಗಳಲ್ಲಿ ನಾವು ಈಗಿನ ಟೈಮಲ್ಲಿ ಪ್ರಾತ್ಯಕ್ಷ ಮಾಡಿ ತೋರ್ಸಕ್ ಆಗಲ್ಲ, ಅದು ಒಂದು ವಿಶಿಷ್ಟ ಇದೆ. ಮತ್ತೆ ಈ ಒಂದು ತೋಟಗಾರಿಕೆಗಳ ಸಮಾರಂಭದಲ್ಲಿ 3 ದಿವಸ ನಮ್ಮ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ್ ಸಾಹೇಬರು ಬರ್ತಾ ಇದ್ದಾರೆ, ಮತ್ತು ನಮ್ಮ ತೋಟಗಾರಿಕಾ ಸಚಿವರು ಮತ್ತು ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಕುಲಾಧಿಪತಿಯಾದ ಶ್ರೀ ಮಲ್ಲಿಕಾರ್ಜುನ್ ಸಾಹೇಬರು ಬರ್ತಾ ಇದ್ದಾರೆ. ಇದರ ಅಧ್ಯಕ್ಷೆಯನ್ನು ಮಾನ್ಯ ಶಾಸಕರಾದ ಎಚ್ಐ ಮೈಟಿ ಸಾಹೇಬರು ಕೂಡ ವಹಿಸ್ತಾ ಇದ್ದಾರೆ. ಇನ್ನುಳಿದ ಎಲ್ಲ ನಮ್ಮ ಗೌರವಾನ್ವಿತ ಬೋರ್ಡ್ ಮೆಂಬರ್ಸ್ ಸದಸ್ಯರು ಕೂಡ ಇರ್ತಾರೆ, ಐಎಎಸ್ ಆಫೀಸರು ಕೂಡ ಇರ್ತಾರೆ, ಮತ್ತೆ ಎಲ್ಲಾ ಕಾಲೇಜಿನ ಡೀನ್ಗಳು ಮತ್ತೆ ವಿಶ್ವವಿದ್ಯಾಲಯ ಮಟ್ಟದ ಅಧಿಕಾರಿಗಳು ಕೂಡ ಆಶ್ರಮದ. ಎರಡನೇ ದಿವಸ ನಮ್ಮ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಸಾಹೇಬರು ಇರ್ತಾರೆ, ಮತ್ತೆ ಶಿವಾನಂದ ಪಾಟೀಲ್ರು ಕೂಡ ಇರ್ತಾರೆ. ಮೂರನೇ ದಿವಸ ಏನು ವಿಶೇಷ ಅಂದ್ರೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಭಾಗವಹಿಸ್ತಾ ಇದ್ದಾರೆ. ಈಗೇನು ನಾವು ಶ್ರೇಷ್ಠ ರೈತರನ್ನೇನು ಅವಕಾಶ ಮಾಡ್ತೀವಲ್ಲ, ಆ ಎಲ್ಲಾ ಶ್ರೇಷ್ಠ ರೈತರಿಗೆ ನಮ್ಮ ಸಚಿವರು ಕೂಡ ಸನ್ಮಾನ ಮಾಡ್ತಾರೆ, ಅದೊಂದು ವಿಶೇಷ. ಮತ್ತೆ ಈ ಸಲ ಒಂದು ಎಲ್ಲಾ ರೈತರು ಭಾಗವಹಿಸೋದು ಅಲ್ಲಿ ಅಲ್ಲಿ ಹೋಗ್ತಾ ಇರ್ತಾರೆ, ಮೇಳ ಅದು ನೋಡಕ ತಾಂತ್ರಿಕ ಗೋಷ್ಠಿಯಲ್ಲಿ ಇರಂಗಿಲ್ಲ, ಪ್ರತಿಯೊಂದು ಇದರಲ್ಲಿ ಡಿಜಿಟಲ್ ಡಿಸ್ಪ್ಲೇ ಮಾಡಿಬಿಟ್ಟಿದೆ. ಅಲ್ಲಿಂದ ರೈತರು ನಾವು ಏನೇನು ಗೋಷ್ಠಿಕತೆ ನಡೆದಿದೆ ಎಲ್ಲಿ ಇರ್ತಾರೆ ಅಲ್ಲಿಂದ ನೋಡುವ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ, ಅದು ಬಹಳ ಖುಷಿ ಅನಿಸ್ತದೆ. ಮತ್ತೆ ಬಹಳ ಇದು ಸ್ಟೇಟ್ ಲೆವೆಲ್ ಕಿಂತ ಹೆಚ್ಚಿಗೆ ನ್ಯಾಷನಲ್ ಲೆವೆಲ್ ಟೈಪ್ ತೋಟಗಾರಿಕೆ ಮೇಳ ಪ್ರತಿ ವರ್ಷ ಒಂದು 4-5 ಲಕ್ಷ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ವರ್ಷ ಅತಿ ಹೆಚ್ಚು ಜನ ಬರ್ತಾರಂತ ನಮ್ದು ಒಂದು ಆಸಕ್ತಿ ಇದೆ. ಮತ್ತೆ ಬಂದಂತ ರೈತರಿಗೆ ಕೂಡ ಸಮಸ್ಯೆ ಏನಿಲ್ಲ, ಈಗೆಲ್ಲ ಫುಡ್ ಕೋರ್ಟ್ಗಳು ಇರ್ತವೆ, ಬೇರೆ ಬೇರೆ ಎಲ್ಲ ಹಾಕಿರ್ತಾರೆ. ಮತ್ತೆ ನಮ್ಮ ವಿದ್ಯಾರ್ಥಿಗಳೇ ತೆಗೆದಿರ್ತಾರೆ, ಈಗ ನಾವು ಎಕ್ಸ್ಪೀರಿಯನ್ಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ ಅಲ್ಲಿ ಮಾಡಿರ್ತಾಗ ಸಾಕಷ್ಟು ಜ್ಯೂಸ್ಗಳು ಮಾಡಿರ್ತಾರೆ, ಕೇಕ್ ಮಾಡಿರ್ತಾರೆ, ಅದನ್ನು ಕೂಡ ನಾವು ವೀಕ್ಷಕರು ಅತಿ ಕಡಿಮೆ ಬೆಲೆಯಲ್ಲಿ ಸೇವಿಸಬಹುದು, ಆ ಒಂದು ಅವಕಾಶ ಇದೆ. ಅಂದ್ರೆ ವಿದ್ಯಾರ್ಥಿಗಳು ಏನ್ ಪ್ರಯೋಗ ಮಾಡಿರ್ತಾರೆ ಅದನ್ನ ಯಾವ ರೀತಿ ನಾವು ಆರ್ಥಿಕವಾಗಿ ಅವನ್ನ ನಾವು ಬಳಸಿಕೊಳ್ಳಬಹುದು ಆ ತರ ಒಂದು ವ್ಯವಸ್ಥೆ ಇದೆ. ಮತ್ತೆ ಬಹಳ ಉತ್ಸಾಹದಿಂದ ಇರುತ್ತೆ, ಪ್ರತಿಯೊಂದು ತಿನ್ನಕ್ಕೆ ಅವಕಾಶಗಳನ್ನು ನಮ್ಮ ವೀಕ್ಷಕರಿಗೆ ಸಿಗುತ್ತಲ್ಲಿ. ಅಂದ್ರೆ ಬರೋ ಹೋಗುವವರಿಗೆ ತಿಂಡಿ ತಿನಿಸು ಊಟ ಇದ್ರದೇನು ಸಮಸ್ಯೆ ಇಲ್ಲ ಅಂತಂದಂಗೆ? ಸಮಸ್ಯೆ ಇಲ್ಲ, ಖಂಡಿತ ಸಮಸ್ಯೆ ಇಲ್ಲ. ಅವ್ರು ಏನಾದ್ರೂ ಈಗ ನಾವು ಸಣ್ಣವರಿದ್ದಾಗ ಜಾತ್ರೆಗೆ ಹೋಗ್ತಿದ್ದೇವಲ್ಲ, ಆ ಜಾತ್ರೆಯಲ್ಲಿ ಇರ್ತಕ್ಕಂತ ಮನೋರಂಜನೆಗಿಂತ ಈ ನಮ್ಮ ಮೇಳದಲ್ಲಿ ಹೆಚ್ಚಿಗೆ, ಯಾವಾಗ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ, ಆ ತರ ಅವ್ರು ಎಷ್ಟೇ ನೋಡಿದ್ರು ಸಾಲದು ಮತ್ತೆ ನಾಳೆಗೆ ಬರಬೇಕಪ್ಪ ಅನ್ನೋದಷ್ಟೇ ಇರುತ್ತೆ. ಇದು ನಾವು ಹೊರಗಡೆ ಮಾಡಿದಲ್ಲಿ ಪ್ರಾತ್ಯಕ್ಷಿಗಳು ಇಂಡೋರ್ ನಲ್ಲಿ ಮಾಡಿರ್ತಾರೆ, ಪ್ರತಿಯೊಂದು ಹೂಗಳನ್ನ ಇಟ್ಟಿರ್ತಾರ, ತರಕಾರಿಗಳು ಜೋಡಣೆ ಮಾಡಿರ್ತಾರ, ಹಣ್ಣುಗಳು ನೋಡಿರ್ತಾರ, ಕೆಲವೊಂದು ನೋಡೇ ಇರಲ್ಲ ನಾವು. ಆ ಮಕ್ಕಳಲ್ಲಿ ವೀಕ್ಷಕರಲ್ಲಿ ನಮ್ಮ ರೈತರಲ್ಲಿ ಈ ತರನು ಇರ್ತಾವ. ಈಗ ಸಪೋಸ್ ನೀವು ಕ್ಯಾರೆಟ್ ತಗೊಂಡ್ರೆ ಅದರಲ್ಲಿ ಒಂದು 10 ವೆರೈಟಿ ಇರ್ತಾವ, ಟೊಮ್ಯಾಟೋ ಅಲ್ಲಿ ಬೇರೆ ಬೇರೆ ವೆರೈಟಿ ಇರ್ತಾವ, ಮತ್ತೆ ಮ್ಯಾಂಗೋ ಅಲ್ಲಿ ಮ್ಯಾಚುರಿಂಗ್ ಆಗಿದ ಮ್ಯಾಂಗೋಗಳು ಕೂಡ ತಂದಿರ್ತಾರ, ಹಣ್ಣಿನ ಇದನ್ನು ನೋಡಬಹುದು. ಮತ್ತೆ ಗಾವದ ಹಣ್ಣು ನೋಡಬಹುದು, ನೀವೇನು ಈಗೇನ್ ಜಾಮೂನ್ ಅಂತಿರಲ್ಲ ನೀರೆಣ್ಣೆ ಹಣ್ಣು, ಅವು ಸಹಿತ ವಿವಿಧ ಜಾತಿಯ ಹಣ್ಣುಗಳು ಕೂಡ ನಾವು ನೋಡಬಹುದು. ಮತ್ತೀಗ ಕಮಲಾಪುರ ಬಾಳೆಹಣ್ಣು ಅಂತ ತಿಳ್ಕೊಂಡು ನಮ್ಮ ಭಾಗದಾಗ ಅಟ್ಟೆ ನೋಡ್ತೀವಿ, ಇದನ್ನು ಕೂಡ ನಾವು ಅಲ್ಲಿ ನಮ್ಮ ರಾಜ್ಯದಂತ ರೈತರು ಕಮಲಾಪುರ ಬಾಳೆಹಣ್ಣು ಹೆಂಗಿರುತ್ತೆ ಅನ್ನೋದು ಕೂಡ ನಾವು ತೋರಿಸಬಹುದು. ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಏನು ಹಣ್ಣು ತರಕಾರಿ ತೋಟ ಪೆಟ್ಟಿ ಬೆಳೆಗಳು ಬೆಳೀತಾರಲ್ಲ ಅಷ್ಟು ಕೂಡ ನಾವಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತೀವಿ. ಅಂದ್ರೆ ನಮ್ಮ ನಾಡಿನ ಜನ ಎಲ್ಲ ಇಲ್ಲಿ ಸೇರಿ ವೈವಿಧ್ಯಮಯವಾದಂತಹ ಹಣ್ಣುಗಳನ್ನ ಪ್ರದರ್ಶನಗಳನ್ನ ನೋಡಿ ಆನಂದಿಸಬಹುದು, ನಮ್ಮ ರೈತರು ಹೊಸ ಹೊಸ ಜ್ಞಾನಗಳನ್ನು ಕೂಡ ಪಡಿಬಹುದು. ಈಗ ಏನು ತಂತ್ರಜ್ಞಾನ ಅಭಿವೃದ್ಧಿ ಆಗ್ತಾ ಇದೆ ತೋಟಗಾರಿಕೆ ಕ್ಷೇತ್ರದಲ್ಲಿ, ಆ ಬಗ್ಗೆ ಕೂಡ ಪ್ರದರ್ಶನಗಳು ನಡೀತಾ ಇದ್ದ ಅಂತಾರೆ? ಖಂಡಿತ ಇರುತ್ತೆ. ಏನು ಹೊಸ ಹೊಸ ತಂತ್ರಜ್ಞಾನ ನಮ್ಮ ರೈತರ ಸಲುವಾಗಿ ಬರ್ತಾ ಇದೆ? ರೈತರ ಸಲುವಾಗಿ ಈಗ ತೋಟಗಾರಿಕೆ ಇಲಾಖೆದವರು ಭಾಗವಹಿಸ್ತಾರ, ಮುಕ್ತ ಚರ್ಚೆ ಮಾಡಬಹುದು, ಏನ ಕಂಪನಿಗಳು ಬಂದಿರ್ತಾವ, ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಇರುತ್ತೆ, ಯಾವ ಸಬ್ಸಿಡಿಗಳಲ್ಲಿ ಸಿಗ್ತಾವ. ಸಪೋಸ್ ಈಗ ರೈತರಿಗೆ ಎಲ್ಲಾ ತೋಟಗಾರಿಕೆ ಬೆಳಿಬೇಕಂದ್ರೆ ಮಲ್ಚಿಂಗ್ ಬಹಳ ಇಂಪಾರ್ಟೆಂಟ್, ಮಲ್ಚಿಂಗ್ ಮಾಡೇ ನಾವು ತರಕಾರಿ ಬೆಳಿಬಹುದು, ಪಪ್ಪಾಯ ಬೆಳಿಬಹುದು, ಯಾಕಂದ್ರೆ ಕಳೆ ನಿಯಂತ್ರಣ ಅವು ಕೂಡ ಮಷಿನ್ ಬಂದಿರ್ತಾವ. ಮತ್ತೆ ಸರ್ಕಾರದಲ್ಲಿ ಯಾವ ತರ ಸೌಲಭ್ಯ ಇದೆ ಸಬ್ಸಿಡಿ, ಮತ್ತೆ ಹನಿ ನೀರಾವರಿ ಇರಬಹುದು, ಹನಿ ನೀರಾವರಿ ಕಂಪನಿಗಳು ಬರ್ತಾವ, ಸ್ಪ್ರಿಂಕ್ಲರ್ ಇರಿಗೇಷನ್ ಕಂಪನಿಗಳು ಬರ್ತಾವ, ಮತ್ತೆ ಈಗ ಪ್ಲಾಂಟಿಂಗ್ ಮಾಡೋದು ಮಷಿನ್ಗಳು ಬಹಳ ಬಂದವ. ಈಗ ಮೊದಲಿನ ತರ ಇಲ್ಲ, ಈಗೆಲ್ಲ ಅಡ್ವಾನ್ಸ್ ಆಗಿದೆ. ಮತ್ತೆ ಕೆಲವೊಬ್ಬರಿಗೆ ಕೆಲವೊಂದು ಸೀಡ್ಸೇ ಗೊತ್ತಿಲ್ಲ, ಈ ಚಿಯಾ ಸೀಡ್ಸ್ ಅಂತ ಇರ್ಬೋದು. ಚಿಯಾ ಸೀಡ್ಸ್ ಈಗ 18-22,000 ಕ್ವಿಂಟಲ್ ಇದೆ. ನಮ್ ಬೀದರಲ್ಲೇ ಸಾಕಷ್ಟು ರೈತರು ಬರಿತಾ ಇದ್ದಾರೆ. ಮತ್ತೆ ಈಗ ಬೇಸಿಗೆ ಕಾಲದಲ್ಲಿ ಅಜೀವನ್ ಬೆಳಿಬಹುದು, ಅಜೀವನ್ ಒಳ್ಳೆ ಬೆಳೆ, ಎಳ್ಳು ಬೆಳಿಬಹುದು, ಅಂತವೆಲ್ಲ ಏನೇನ್ ಮಾಡಬಹುದು. ಮತ್ತೆ ನಮ್ಮಂತೂ ಈಗ ಭೀಮಾ ಸೂಪರ್ ಅಂತ ತಿಳ್ಕೊಂಡು ಈರುಳ್ಳಿದ ಬೀಜಗಳು ಕೂಡ ನಮ್ಮ ಬೀಜೋತ್ಪಾದನಾ ಕೇಂದ್ರದಿಂದ ಮಾಡ್ತಾರ, ಅವು ಸಹಿತ ನಿಮ್ಗೆ ತರಕಾರಿ ಬೀಜಗಳು ಕೂಡ ಸಿಗ್ತಾವ. ಮತ್ತೆ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತೇವೆ, ಆ ಕ್ಯಾಲೆಂಡರ್ದಲ್ಲಿ ಪ್ರತಿ ತಿಂಗಳು ಏನೇನ್ ಮಾಡ್ಬೇಕು ರೈತರು ಅನ್ನೋದೊಂದಿದೆ. ಮತ್ತೆ ಯಾವ ವಿಜ್ಞಾನಿ ಕಾಂಟ್ಯಾಕ್ಟ್ ಬಿಡ್ಬೇಕು, ಅವ್ರ ಹೆಸರು ಫೋನ್ ನಂಬರ್ ಕೂಡ ಮಾಡಿದ್ದಾರೆ, ಅದು ಬಹಳ ಅದ್ಭುತ. ಅದು ಈ ಕ್ಯಾಲೆಂಡರ್ ಅಂದ್ರೆ ಬರೀ ನಾವು ಬೇರೆ ಏನೇನೋ ಫೋಟೋ ಹಾಕಿ ನೋಡ್ತಿದ್ದೇವೆ, ಬಟ್ ಇದರಲ್ಲೆಲ್ಲ ಟೆಕ್ನಿಕಲ್ ವೈಜ್ಞಾನಿಕ ಪದ್ಧತಿಯಲ್ಲಿ ಇದು ಮಾಡಿದ್ದಾರೆ. ರೈತರಿಗೆ ನಾವು ಮನೆಯಲ್ಲಿ ಹಾಕಿದ್ರೆ ಜನವರಿಯಲ್ಲಿ ಏನ್ ಮಾಡಬಹುದು, ಫೆಬ್ರವರಿಯಲ್ಲಿ ಏನ್ ಮಾಡಬಹುದು, ಆ ತರ ಎಲ್ಲಾ ತಾಂತ್ರಿಕತೆಗಳನ್ನು ಆ ಕ್ಯಾಲೆಂಡರ್ ಅಲ್ಲಿ ಬರುವಾಗ ಒಂದು ವಿಶಿಷ್ಟ ಅಂದ್ರೆ ಸಮಗ್ರ ನಾಡಿನೊಳಗೆ ತೋಟಗಾರಿಕಾ ಬೆಳೆಗಳಲ್ಲಿ ಯಾವ ಬೆಳೆಗಳಲ್ಲಿ ಏನ್ ಮಾಡಬೇಕು ಅನ್ನುವಂತ ಮಾಹಿತಿ ಕ್ಯಾಲೆಂಡರ್ ಆಫ್ ಆಪರೇಷನ್ಸ್ ತಾವೆಲ್ಲ ಮಾಹಿತಿ ನೀಡಿರ್ತೀರಿ. ನಮ್ಮ ರೈತರಿಗೆ ಬಹಳ ಉಪಯುಕ್ತಕ್ಕೆ ಬರುವಂತಹ ಒಂದು ಕೆಲಸ ಇದು. ಯಾಕಂತಂದ್ರೆ ಕೃಷಿ ಕೆಲಸ ಏನಿರ್ತಾವ ಸರಿಯಾದ ಸಕಾಲಕ್ಕೆ ಮಾಡಬೇಕಾಗ್ತದೆ, ತಡ ಮಾಡಿದ್ರೆ ಕೂಡ ಸಮಸ್ಯೆ ಆಗ್ತಾವ, ಜಲ್ದಿ ಮಾಡಿದ್ರು ಕೂಡ ಕೆಲವೊಂದು ಸಮಸ್ಯೆ ಆಗ್ತಾ ಇರ್ತಾವ. ಸಕಾಲಕ್ಕೆ ಮಾಡಿದ್ರೆ ಅವ್ರಿಗೆ ಒಳ್ಳೆ ಇಳುವರಿ ಬರುವಂತದ್ದು, ಆಮೇಲೆ ಸಾಕಷ್ಟು ಪೀಡೆಗಳಿಂದ ನಾವು ತಪ್ಪಿಸ್ಕೊಳ್ಬಹುದು ಅನ್ನುವಂಥದ್ದು. ಬಹಳ ಒಳ್ಳೆ ವಿಚಾರ ಮಾಡಿದ್ರಿ. ಈಗ ಜೈವಿಕ ಪೀಡೆ ನಾಶಕಗಳು ನಮ್ಮ ಯೂನಿವರ್ಸಿಟಿಯಲ್ಲೇ ತಯಾರು ಮಾಡಿ ರೈತರಿಗೆ ಅನುಕೂಲ ಆಗಿರ್ತದೆ, ಮತ್ತೆ ಪ್ರೈವೇಟ್ ಕಂಪನಿ ಜೊತೆ ಒಂದು ಟೈ ಅಪ್ ಮಾಡಿಕೊಂಡು ಈ ದಾಳಿಂಬೆ ಬೆಳೆಗಿರ್ಬೋದು, ದುಂಡಾಣು ರೋಗ, ಅದಕ್ಕೆ ಜೈವಿಕ ಪೀಡೆ ನಾಶಕಗಳು ಇದ್ದಾವ. ಮತ್ತೆ ಜೈವಿಕ ಗೊಬ್ಬರಗಳು ಕೂಡ ಈಗ ಅಜೋಸ್ಪಿರ್ಲಾಮ್ ಆಗಬಹುದು, ರೈಜೋಬಿಲಾಮ್ ಆಗಿರ್ಬೋದು, ಈ ತರ KSB ಅಂತ ಇರ್ತದೆ, ಪೊಟ್ಯಾಸಿಯಂ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, PSP ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಇವೆಲ್ಲ ಏನ್ ಜೈವಿಕ ಪೀಡನಾಶಕ ಕೂಡ ನೀವು ಅದು ವೀಕ್ಷಣೆ ಮಾಡಬಹುದು, ಮತ್ತು ರೈತರು ಖರೀದಿನೂ ಮಾಡಬಹುದು, ಮಾರಾಟಕ್ಕೂ ಕೂಡ ವ್ಯವಸ್ಥೆ ಇದೆ. ಮತ್ತೆ ಇನ್ನೊಂದು ನಾನು ತೋಟಗಾರಿಕೆ ಬೆಳೆಗಳ ಬಗ್ಗೆ ಹೆಮ್ಮೆ ಪಡುವುದು ಏನಂದ್ರೆ, ಎಲ್ಲರೂ ಕೃಷಿ ಬೆಳೆಗಳ ಬೆಳೆದು ಇವತ್ತ ದೆಹಲಿಯಲ್ಲಿ ನೋಡ್ತಿರ್ಬೇಕು ಏರ್ ಕ್ವಾಲಿಟಿ ಇಂಡೆಕ್ಸ್ ಎಷ್ಟಿದೆ, ಗೋಧಿ ಬೆಳೆದು ಎಲ್ಲ ಬೆಳೆದು ಲೇಬರ್ ಸಿಗಲಾರ್ದಕ್ಕ ಬೆಂಕಿ ಹಚ್ಚಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಹೆಚ್ಚಿಗೆ ಹಾಕ್ತದೆ. ಬಟ್ ನಮ್ಮ ತೋಟಗಾರಿಕೆ ಬೆಳೆಯಲ್ಲಿ ನಾವು ಯಾವ ಬೆಳೆಯನ್ನು ಸುಡುವುದಿಲ್ಲ. ನಮ್ಮ ರೈತರಲ್ಲಿ, ನಮ್ಮ ತೋಟಗಾರಿಕೆ ಕಾಲೇಜಿನಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳಲ್ಲಿ ಒಂದಿಲ್ಲ ಒಂದ್ ದಿವಸ ನಾವು ಬರೇ ಪ್ಲಾಂಟ್ ನಡುತ್ತೀವಿನ ಯಾವುದೇ ಗಿಡ ಮರಗಳನ್ನ ಸುಡುವುದಿಲ್ಲ. ಹಂಗಾಗಿ ನಮ್ಮ ತೋಟಗಾರಿಕಾ ಬೆಳೆಗಳ ಮಹತ್ವ ಮುಂದಿನ ದಿನಗಳಲ್ಲಿ ಬಹಳ ಪಡೆಯುತ್ತೆ, ಮತ್ತು ಪರಿಸರನು ಕಾಪಾಡಲಿಕ್ಕೆ ನಮ್ಮ ತೋಟಗಾರಿಕಾ ಬೆಳೆಗಳ ಮಹತ್ವ ಬಹಳ ಇದೆ ಅಂತ ನಾ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಡಾಕ್ಟರ್, ನೀವು ಹೇಳಿದಂಗ ಒಂದೊಂದು ಗಿಡ ಅಥವಾ ಒಂದೊಂದು ಮರ ಕೂಡ ಇವತ್ತ ಒಂದು ಆಕ್ಸಿಜನ್ ಫ್ಯಾಕ್ಟರಿ ಅಂತ ಹೇಳಬಹುದು. ನಾವು ಸಾಕಷ್ಟು ಆಕ್ಸಿಜನ್ ಅನ್ನ, ಆಮ್ಲಜನಕವನ್ನ ಉತ್ಪಾದನೆ ಮಾಡ್ತಾವ, ಅದೇ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ತಾವ. ಹೀಗಾಗಿ ಪರಿಸರ ಮಾಲಿನ್ಯವನ್ನ ತಪ್ಪಿಸೋದ್ರಲ್ಲಿ ಗಿಡಮರಗಳ ಪಾತ್ರ ಬಹಳ ಅಗಾಧವಾದದ್ದು ಅಂತ ಹೇಳಿ ಹೇಳಬಹುದು. ಅಂತ ಒಂದು ಎಕರೆ ಒಳಗೆ ನಾವೇನಾದ್ರೂ ಫುಡ್ ಜಂಗಲ್ ಮಾಡಿದೀವಿ ಅಂತಂದ್ರೆ ಎಷ್ಟು ಅದ್ಭುತವಾದಂತಹ ಒಂದು ಕಾಣಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಆ ಪಾಠವನ್ನ ತಾವು ನಮ್ಮ ರೈತರು ಉಳಿದವರಿಗೂ ಕೂಡ ಹೇಳ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರ ಬರುತ್ತದೆ. ಡಾಕ್ಟರ್, ಈಗ ನಾವು ಈ ತೋಟಗಾರಿಕಾ ಕ್ಷೇತ್ರವನ್ನ ನೋಡಿದ್ರೆ ನಮ್ಮ ರೈತರು ಸಾಮಾನ್ಯವಾಗಿ ಆಯಾ ಪ್ರದೇಶದೊಳಗೆ ಏನ್ ಬೆಳೆ ಬೆಳೀತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ವಿ. ಈಗ ವಿಶ್ವವಿದ್ಯಾಲಯದವರು ಮುಂದಿನ ದಿನಗಳಲ್ಲಿ ಈ ಬೆಳೆಗಳಿಗೆ ಒಂದು ಮಹತ್ವ ಬರಬಹುದು, ಅಥವಾ ಮುಂದಿನ ದಿನಗಳಲ್ಲಿ ಈ ತಂತ್ರಜ್ಞಾನಕ್ಕೆ ಒಂದು ವಿಶೇಷವಾದಂತಹ ಮೆರುಗು ಬರಬಹುದು ಅಥವಾ ಬೇಡಿಕೆ ಬರಬಹುದು, ಇಂಥ ಒಂದು ವಿಚಾರ ಇಟ್ಟುಕೊಂಡು ನಮ್ಮ ರೈತರಿಗೆ ಏನಾದರೂ ಮಾರ್ಗದರ್ಶನ ತಾವೇನಾದ್ರೂ ಮಾಡ್ತಾ ಇದ್ದೀರಾ? ಅಂದ್ರೆ ಈ ಬೆಳೆಗಳನ್ನ ನೀವು ಗಮನವಿಟ್ಟು ನೋಡ್ರಿ, ಗಮನವಿಟ್ಟು ಇದ್ರ ಬಗ್ಗೆ ಕಲೀರಿ ಅನ್ನುವಂಥದ್ದು. ಖಂಡಿತ ಖಂಡಿತ, ಪ್ರತಿ ಹಂತದಲ್ಲಿ ಮಾರ್ಗದರ್ಶನ. ಈಗ ಹಾರ್ಟಿಕಲ್ಚರ್ ಆಪ್ ಅಂತಿದೆ, ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ, ಅವ್ರ ಮೊಬೈಲ್ ಅಲ್ಲೇ ನೋಡಬಹುದು ಏನ್ ಸಿಂಪರಣೆ ಮಾಡಬಹುದು. ಮತ್ತು ಪ್ರತಿ ಒಂದು ಜಿಲ್ಲೆಯಲ್ಲಿ ತೋಟಗಾರಿಕಾ ವಿಸ್ತರಣಾ ಘಟಕಗಳು ಇದ್ದಾವ, ಕಾಲೇಜಿನಲ್ಲಿ ಇದ್ದಾವ, ಸಾಕಷ್ಟು ನಾವು ಡೆಮಾನ್ಸ್ಟ್ರೇಷನ್ ಮಾಡಿಸ್ತಾ ಇರ್ತೀವಿ, ಫೀಲ್ಡೈಸ್ ಮಾಡ್ತಾ ಇರ್ತಿದ್ದೀವಿ, ಸಾಕಷ್ಟು ರೈತರಿಗೆ ನಾವು ಒಂದಿಲ್ಲ ಒಂಥರ ಇದರಲ್ಲಿ ನಾವು ಅವೇರ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ರೈತರು ಅದರದ್ದು ಉಪಯೋಗ ತಗೋತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ, ಒಂದು 250 ಪೇಜಿನ ನಮ್ದೇನು ಕೈಪಿಡಿ ಇದೆ ಅಲ್ಲ, ತೋಟಗಾರಿಕಾ ಕೈಪಿಡಿ ಇದೆ, ಅತ್ಯಂತ ಕಡಿಮೆ ಬೆಲೆಯಲ್ಲಿ 200 ರೂಪಾಯಿಗೆ ಒಂದು ನಾವು ಕೊಡ್ತಾ ಇದ್ದೀವಿ ರೈತರಿಗೆ. ಅದನ್ನ ಬೈಬಲ್ ಇದ್ದಂಗ ರೈತರು ಅದನ್ನ ಇದು ಮಾಡಬಹುದು. ಮತ್ತಿನ್ನೊಂದು ಪ್ರಾಮುಖ್ಯತೆ ಅಂದ್ರೆ, ಈಗ ಮಣ್ಣು ಮತ್ತು ನೀರು ಪರೀಕ್ಷೆ, ಅದನ್ನ ನಮ್ಮ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಮೊದಲ ಸುಜಲ ಪ್ರಾಜೆಕ್ಟ್ ಅಂತಿತ್ತು, ಈಗ ರಿವಾರ್ಡ್ ಅಂತ ಬಂದಿದೆ. ಸುಮಾರು ನಮ್ಮ ಬೀದರ್ ಜಿಲ್ಲೆಯಲ್ಲಿ ನೀವು ಅವ್ರ ಸರ್ವೆ ನಂಬರ್ ಹುಡುದ್ರ ಎಲ್ಆರ್ಐ ಕಾರ್ಡ್ ಅಂತಿದೆ, ಲ್ಯಾಂಡ್ ರಿಸೋರ್ಸ್ ಇನ್ವೆಂಟ್ರಿ ಅಂತ. ಆ ರೈತ ಸರ್ವೆ ನಂಬರ್ ಹೊಡೆದ್ರೆ ಒಂದು ಭೂಮಿಯಲ್ಲಿ ಏನೇನು ಇದೆಯಪ್ಪ ಅಂತ ತಿಳ್ಕೊಂಡು ಎಲ್ಲ ಕೊಡುತ್ತೆ, ಮತ್ತೆ ಯಾವ ಬೆಳೆ ಬೆಳಿಬೇಕು ಅನ್ನೋದು ಕೂಡ ನಾವು ಶಿಫಾರಸು ಮಾಡ್ತಿದ್ದೇವೆ. ಅದೇ ರೀತಿ ಈಗ ರಿವಾರ್ಡ್ ಪ್ರಾಜೆಕ್ಟ್ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ 3 ಜಿಲ್ಲೆಗಳಲ್ಲಿ ನಡೆದಿದೆ. 24 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು, ವರ್ಲ್ಡ್ ಬ್ಯಾಂಕ್ ಸ್ಪಾನ್ಸರ್ಡ್ ಪ್ರಾಜೆಕ್ಟ್. ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿದೆ, ಬಿಜಾಪುರ ಜಿಲ್ಲೆಯಲ್ಲಿ ನಡೆದಿದೆ, ಮತ್ತು ಬೀದರ್ ಜಿಲ್ಲೆಯಲ್ಲಿ ನಡೆದಿದೆ. ಸಾಕಷ್ಟು ರೈತರಿಗೆ ಅನುಕೂಲ ಆಗ್ತಾ ಇದೆ. ಮೊದಲೇ ನಾವ್ ಯಾಕೆ ಟೆಸ್ಟ್ ಮಾಡಬಾರ್ದಪ್ಪ, ಈ ಕೆಲವೊಬ್ಬರು ರೈತರು ಏನ್ ಮಾಡಿದಾರ, ಇತ್ತೀನ ದಿನಗಳಲ್ಲಿ ನೀವು ಡಾಕ್ಟರ್ ಆಗಿರ್ರಿ, ಇಂಜಿನಿಯರ್ ಆಗಿರ್ರಿ, ಏನೇ ಆಗಿರ್ರಿ, ಮತ್ತೆ ರಿಟೈರ್ಡ್ ಆದ ತಕ್ಷಣನ ನಾವು ಮತ್ತೆ ಕೃಷಿ ಕಡೆನೆ ಹೊಡ್ತಾ ಇದ್ದೀವಿ. ಅವ್ರೇನ್ ಮಾಡ್ತಾರ, ಹೊಲ ಹೆಂಗಾದಂತ ನೋಡಿರಲ್ಲ, ಏನಿಲ್ಲ, ಯೂಟ್ಯೂಬ್ ನೋಡೋದು, ಅದು ನೋಡೋದು, ತಮಗ್ ಬೇಕಾದ ರೀತಿಯಲ್ಲಿ ಆ ಗಿಡ ಈ ಗಿಡ ಹಚ್ಚುತ್ತಾರೆ. ಆಮೇಲೆ ಸಮಸ್ಯೆ ಆದಾಗ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರ್ತಾರ. ಅವಾಗ ನಾವ್ ಹೇಳ್ತಿದ್ದೇವೆ, ಇದು ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡಬೇಕು, ದುಡುಕ್ಬಾರದು. ನೀವೊಂದು ಸಿಸ್ಟಮೆಟಿಕ್ ಆಗಿ ಮಾಡಿಕೊಂಡು ಮೊದಲು ನಿಮ್ಮ ಹೊಲ ಬೌಂಡ್ರಿ ಚೆನ್ನಾಗಿ ಮಾಡ್ಕೋಬೇಕು, ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡ್ಕೋಬೇಕು, ಆಮೇಲೆ ಪರೀಕ್ಷೆ ಮಾಡಿಸ್ಬೇಕು ಮಣ್ಣು, ಆಮೇಲೆ ಅದಕ್ಕೆ ಯಾವಾಗ ವೈಜ್ಞಾನಿಕವಾಗಿ ಸೂಕ್ತ ಬೆಳೆಗಳನ್ನು ಶಿಫಾರಸು ಮಾಡಿತಾರ, ಅವಾಗ ಬೆಳೆದ್ರೆ ಮಾತ್ರ ಅವಾಗ ನೀವು ಆದಾಯ ಗಳಿಸಬಹುದು. ನಿಮ್ಮಂಗ್ ನೀವು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋದ್ರೆ ಲಾಸ್ ಆಗ್ತಿರ್ವಿನ, ಪ್ರಾಫಿಟ್ ಗಳಿಸಕ್ಕಾಗಲ್ಲ ಅಂತ ತಿಳ್ಕೊಂಡು ಸುಮಾರು ಸಮಾರಂಭಗಳಲ್ಲಿ ಹೇಳಿದೀನಿ. ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡುವಾಗ್ನು ಎಷ್ಟೆಷ್ಟು ಅಧಿಕಾರಿಗಳು ಬಂದು ಅದು ಹಸ್ತಿನ ಅಗಾರುಡ್ ಹಸ್ತಿನ ಅದು ಹಸ್ತಿ ಏನೋ ಹೇಳೋರು. ದಯವಿಟ್ಟು ನಿಮ್ ಫೆನ್ಸಿಂಗು ನಿಮ್ ಹೊಲ ಫೆನ್ಸಿಂಗ್ ಆದಿಲ್ಲ, ಸರಿಯಾಗಿ ನೀರು ಮತ್ತು ಮಣ್ಣು ಸಂರಕ್ಷಣೆ ಮಾಡಿರಲ್ಲ, ಅದೆಲ್ಲ ಮಾಡ್ಕೊಂಡು ಬರ್ರಿ, ಆಮೇಲೆ ಪ್ಲಾನ್ ಮಾಡಿ ಹೇಳ್ತೀವಿ ಅಂತ ಹೇಳಿದೆ. ಈ ಒಂದು ರಿವಾರ್ಡ್ ಪ್ರಾಜೆಕ್ಟ್ ನಿಂದ ಎಲ್ಲಾ ರೈಲಿಂದ ಸಾಕಷ್ಟು ಜನ ರೈತರಿಗೆ ಏನೇನು ಹಾಕ್ಬೇಕು ಅನ್ನೋದು ಮಾಹಿತಿ ಆ ಒಂದು ಕಾರ್ಡಲ್ಲಿ ತೋರಿಸೋದ್ರಿಂದ ಮುಂದೆ ಆಗುವ ಅನಾಹುತಗಳನ್ನ ತಪ್ಪಿಸ್ತಾ ಇದ್ದಾರೆ, ಮತ್ತೆ ದುಡ್ಡು ಉಳಿತದೆ, ಖರ್ಚು ಮಾಡಬೇಕು ನಮ್ಮ ರೈತರು ಅದನ್ನ ಸಂಪೂರ್ಣವಾಗಿ. ಮತ್ತೆ ಇದು ಏನದು ರಿವಾರ್ಡ್ ಪ್ರಾಜೆಕ್ಟ್ ಇದೆಯಲ್ಲ, ನಮ್ಮ ಇಂಡಿಯಾದಲ್ಲೇ ನಮ್ಮ ಕರ್ನಾಟಕ ನಂಬರ್ ಒನ್ ಫಾರ್ ಇಂಪ್ಲಿಮೆಂಟಿಂಗ್ ದಟ್ ಪ್ರಾಜೆಕ್ಟ್. ಹೆಮ್ಮೆ ಎಂದು ಹೇಳ್ಬಹುದು, ಬಹಳ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. ಇದು ಒಂದು ಮೆಗಾ ಪ್ರಾಜೆಕ್ಟ್, ಬಹಳಷ್ಟು ರೈತರಿಗೆ ಇದು ಬೇಕಾಗಿತ್ತು, ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. ಕೊನೆ ಪ್ರಶ್ನೆ ಏನಂತಂದ್ರೆ, ತಾವು ವಿಶ್ವವಿದ್ಯಾಲಯದೊಳಗೆ ಸಂಶೋಧನೆ ಮಾಡ್ತಾ ಇರ್ತೀರಿ, ಹೊಸ ಹೊಸ ವಿಚಾರಗಳನ್ನ ಕೆದಕಿ ತೆಗಿತಾ ಇರ್ತೀರಿ, ನಮ್ಮ ರೈತರು ಕೂಡ ಸಾಕಷ್ಟು ಸಂಶೋಧನೆ ಮಾಡ್ತಾರೆ ತಮ್ಮ ಕ್ಷೇತ್ರದಲ್ಲೇ, ತಮ್ಮ ಹೊಲದೊಳಗ ತೋಟದೊಳಗ, ಅಂತ ರೈತರ ಏನು ಪ್ರಯೋಗಗಳದಾವ, ಅವುಗಳಿಗೆ ತಾವು ವಿಶ್ವವಿದ್ಯಾಲಯದವರು ಮಾನ್ಯತೆ ನೀಡಿ ಅವುಗಳನ್ನು ಕೂಡ ಸಂಶೋಧನೆ ಮಾಡುವಂತದ್ದು, ಆಮೇಲೆ ಒಂದು ಸ್ಟ್ಯಾಂಡರ್ಡ್ ನಿರ್ಮಾಣ ಮಾಡುವಂತದ್ದು, ಈ ಕೆಲಸ ಆಗ್ತಾ ಇದೆ? ಖಂಡಿತ ಆಗ್ತಾ ಇದೆ. ಹಿಂದೆ ಇದೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ 2013 2018 ರೈತರಿಂದ ರೈತರಿಗಾಗಿ ಬಲವರ್ಧನೆ ಕಾರ್ಯಕ್ರಮ ಅಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಮಾಡಿದ್ದೇವೆ. ನಾನು ಬೆಂಗಳೂರಿನಲ್ಲಿದ್ದಾಗ ನಾನು 4 ಜಿಲ್ಲೆಗಳಲ್ಲಿ ಮಾಡಿದ್ದೆ. ಅಂದ್ರೆ ಯಾರು ಶ್ರೇಷ್ಠ ರೈತ ಅದನ್ನ ಅವನಿಂದ ಪಾಠ ಕೊಡಿಸೋದು, ಮತ್ತೆ ಅವನ ಹೊಲಕ್ಕೆ ವೀಕ್ಷಣೆ ಮಾಡೋದು. ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವಾಗಲೂ ಸಮಬಾಳು ಸಮಪಾಲು ಅಂತ ತಿಳ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾರೆ, ಅದನ್ನ ನಾವು ಮಾಡಿ ತೋರಿಸಿದೆ. ಅದರಿಂದ ರೈತರನ್ನು ಕೂಡ ನಾನಾ ರೀತಿಯಲ್ಲಿ ಅವರು ಸಂಶೋಧನೆ ಮಾಡ್ತಾ ಇದ್ದಾರೆ. ಈವನ್ ಕೆಲವೊಂದು ಇದರಲ್ಲಿ ಇಂಟರ್ ಕ್ರಾಪ್ ಆಗಿ ಬರ್ತಾ ಇದ್ರು ಪಪ್ಪಾಯಲ್ಲಿ, ಅದು ಕೂಡ ಒಳ್ಳೆ ಆರ್ಥಿಕತೆ ಇದೆ. ಈಗ ಒಬ್ಬ ಪಪ್ಪಾಯ ಪಾಪಣ್ಣ ಅಂತ ತಿಳ್ಕೊಂಡು ಚನ್ನಪಟ್ಟಣದಲ್ಲಿದ್ದ, ನಾವು ಕಳೆದ 18 ಹಿಡಿದು ಪಪ್ಪಾಯ ಬೆಳೀತಿದ್ದ. ಅವನದೇ ಆದಂತ ಒಂದು ನರ್ಸರಿ ತೆಗೆದಿದ್ದಾನ, 40 ಕಿಲೋಮೀಟರ್ ಅವರಿಗೂ ಫ್ರೀ ಟ್ರಾನ್ಸ್ಪೋರ್ಟ್. ಈಗೇನ್ ಚನ್ನಪಟ್ಟಣದಲ್ಲಿ ಜನ ಎಲ್ಲ ಸಿಟಿ ಸಮೀಪ ಎಲ್ಲ ಹೊಲ ಎಲ್ಲ ಬಿಟ್ಟು ಬೆಂಗಳೂರು ಸೇರಿಬಿಟ್ಟಿದ್ದಾರೆ. ಈ ಆ ಲ್ಯಾಂಡಿಗೆಲ್ಲ ಇವರೆಲ್ಲ ಲೀಸಿಗೆ ತಗೊಂಡು ಎಲ್ಲ ಮಾಡಿ ಸಾಕಷ್ಟು ಅಲ್ಲಿ ಅನುಕೂಲ ಮಾಡಿದಾರ. ಮತ್ತೆ ರೈತರು ಬಹಳ ರೀತಿಯಿಂದ ಬೆಳೀತಾ ಇದ್ದಾರೆ. ಈಗೇನ್ ಬೇಬಿ ಕಾರ್ನ್ ಅಂತಿರಲ್ಲ, ಬೇಬಿ ಕಾರ್ನ್ ಬರೋದೇ ಅಚ್ಚನ್ಪಟ್ಟಣ ತಾಲೂಕಲ್ಲಿಂದ ಬೆಂಗಳೂರು ಸಿಟಿಗೆ. ಅದೇ ರೀತಿ ಪಪ್ಪಾಯ ಬೆಳೀತಾ ಇದ್ದಾರೆ. ಕೋಲಾರದಲ್ಲಿ ಯಾಕೆ ಟೊಮೆಟೊ ಬೆಳೀತಾರ, ನಾವ್ಯಾಕೆ ಬೆಳಿಬಾರ್ದಂತ ತಿಳ್ಕೊಂಡು ಅಲ್ಲಿ ಕೂಡ ಒಳ್ಳೆ ವೈಜ್ಞಾನಿಕ ಪದ್ಧತಿಯಲ್ಲಿ ಟೊಮೆಟೊ ಬೆಳೀತಾ ಇದ್ದಾರೆ. ಈ ರೀತಿ ನಾವು ರೈತರನ್ನು ಇದು ಮಾಡಿದ್ದು, ಪ್ರತಿಯೊಬ್ಬ ರೈತ ಎಲ್ಲೇ ಒಬ್ಬ ಒಂದು ಇದು ಮಾಡಿದ್ನಂದ್ರೂ ಆ ಮಾಹಿತಿ ನಮ್ಮ ರೈತರಿಗೆ ನಾವು ಕೊಡಿಸಿ ಅಲ್ಲಿ ಹೋಗಿ ನೋಡ್ರಪ್ಪ ಅಂತ ಹೇಳ್ತಿದ್ದೆ. ಕಾದನೇ ಇದೆ, ದೇಶ ಸುತ್ತಬೇಕು, ಕೋಶ ಓದಬೇಕು, ಅಂದಾಗ ಮಾತ್ರ ನಮ್ಮ ರೈತ ಮುಂದೆ ಬರಕ್ ಸಾಧ್ಯ ಅಂತ ಹೇಳ್ಬಹುದು. ಇನ್ನೊಂದು ಎಲ್ಲಾ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಮತ್ತೆ ಎಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕದ ರೈತರಿಗೆ, ದಯವಿಟ್ಟು ನಮ್ಮ ತೋಟಗಾರಿಕಾ ಮೇಳಕ್ಕೆ ನೀವು ವಿಸಿಟ್ ಮಾಡ್ರಿ, ಮಾಡಿ ಒಳ್ಳೊಳ್ಳೆ ಅನುಭವಗಳನ್ನು ಪಡೀರಿ ಅಂತ ನಾ ವಿನಂತಿಸಿಕೊಳ್ತೇನೆ. ಒಳ್ಳೆಯದು ಡಾಕ್ಟರ್ ಎಸ್ ವಿ ಪಾಟೀಲ್ ಅವರೇ. ಇಲ್ಲಿ ತನಕ ನಮ್ಮ ನಾಡಿನ ಎಲ್ಲ ರೈತ ಬಾಂಧವರಿಗೆ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಶ್ರಯದೊಳಗ ವಿವಿಧ ಇಲಾಖೆಗಳ ಸಹಯೋಗದ ಜೊತೆಗೆ ಈ ಸಲದ ತೋಟಗಾರಿಕಾ ಮೇಳವನ್ನ ಏನು ತಾವು ಆಯೋಜನೆ ಮಾಡ್ತಾ ಇದ್ದೀರಿ, ಆ ಮೇಳದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಅದರ ಜೊತೆಗೆ ತೋಟಗಾರಿಕಾ ಕ್ಷೇತ್ರದೊಳಗೆ ಏನೇನು ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆಗಳಾಗಬಹುದು ಅನ್ನೋದ್ರ ಬಗ್ಗೆ ಕೂಡ ತಾವು ತಮ್ಮ ವಿಚಾರಗಳನ್ನ ಇಲ್ಲಿ ವ್ಯಕ್ತ ಮಾಡಿದ್ದೀರಿ. ವೀಕ್ಷಕರಿಗೆ ಈ ತೋಟಗಾರಿಕಾ ಮೇಳಕ್ಕೆ ಬರಲು ಆಹ್ವಾನ ನೀಡಿದ್ದೀರಿ. ನಮ್ಮ ಎಲ್ಲ ರೈತರು ಸಾಧ್ಯವಾದಷ್ಟು ಈ ಮೇಳದೊಳಗೆ ಭಾಗವಹಿಸಿ ಇದರ ಲಾಭವನ್ನ ಪಡೀತಾರ ಅಂತ ಹೇಳಿ ನಾವು ಕೂಡ ಭಾವಿಸ್ತೀವಿ. ವಿಶೇಷವಾಗಿ ತೋಟಗಾರಿಕಾ ರೈತರಂತೂ ಈ ಒಂದು ಮೇಳವನ್ನ ತಪ್ಪಿಸಲೇಬಾರದು, ತಾವು ಭಾಗವಹಿಸಬೇಕು, ಮತ್ತೆ ತಮ್ಮ ಪರಿವಾರದವರು ಕೂಡ ಈ ಮೇಳದೊಳಗೆ ಭಾಗವಹಿಸಿ ಹೆಚ್ಚಿನ ಲಾಭವನ್ನ ಪಡಿಬೇಕು ಅಂತೇಳಿ ನಾನು ಕೂಡ ಈ ಸಂದರ್ಭದೊಳಗೆ ಮನವಿ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದೊಳಗೆ ತಾವು ಭಾಗವಹಿಸಿ ನಮ್ಮ ಎಲ್ಲ ರೈತರ ಜೊತೆಗೆ ಶ್ರೋತೃಗಳ ಜೊತೆಗೆ ತಾವು ಮಾತಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಇದೇ ತಿಂಗಳ 21, 22 ಮತ್ತು 23ರಂದು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ ತೋಟಗಾರಿಕಾ ಮೇಳ 2024ರ ಕುರಿತು ಬೀದರ್ನ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾ ಎಸ್ ವಿ ಪಾಟೀಲ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಕೇಳೋಣ ಲಕ್ಷ್ಮೀಬಾಯಿ ಡೊಳ್ಳೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು. ಬಬಲಾದಿ ಊರಾಗ ಸಿಂಗಾರ ಮಠದಾಗ ಬಂಗಾರದೇ ಜಡಿಯ ಚನ್ನೇರಯ್ಯ ಸೋಬಾನೆ ಬಂಗಾರದೇ ಜಡಿಯ ಚನ್ನೇರಯ್ಯ ಸೋಬಾನೆ ಬಂಗಾರದೇ ಜಡಿಯ ಚನ್ನೇರಯ್ಯ ಸೋಬಾನೆ ಬಂಗಾರದೇ ಜಡಿಯ ಚನ್ನೇರಯ್ಯ ಸೋಬಾನೆ ಬಬಲಾದೇ ಓರಾಗ ಸಿಂಗಾರ ಮಠದಾಗ ಬಂಗಾರದೇ ಜಡಿಯ ಚನ್ನೇರಯ್ಯ ಸೋಬಾನೆ ಬಂಗಾರದೇ ಜಡಿಯ ಚನ್ನೇರಯ್ಯ ಸೋಬಾನೆ ಬಂಗಾರದೇ ಜಡಿಯ ಚನ್ನೇರಯ್ಯ ಸೋಬಾನೆ ಬಂಗಾರದೇ ಜಡಿಯ ಚನ್ನೇರಯ್ಯ ಸೋಬಾನೆ ಬಂಗಾರ ಎಲೆ ಜಡಿಯ ಚನ್ನೇರ ಬಬಲಾದೆ ಮಾತೆ ಗಚ್ಚಾಗೆ ಪಾದ ಹಿಡದಾರವರೆ ಸೋಬಾನೆ ಗಚ್ಚಾಗೆ ಪಾದ ಹಿಡದಾರವರೆ ಸೋಬಾನೆ ಗಚ್ಚಾಗೆ ಪಾದ ಹಿಡದಾರವರೆ ಸೋಬಾನೆ ಗಚ್ಚಾಗೆ ಪಾದ ಹಿಡದಾರವರೆ ಸೋಬಾನೆ ಗಚ್ಚಾಗೆ ಅಲಿ ಪಾದ ಹಿಡದಾರ ಬಬಲಾದಿ ಮೋತ್ಯಾರ ತಿಂಗಳ ಉಪವಾಸಗಳದರಂತೆ ಸೋಬಾನೆ ಆರ ತಿಂಗಳ ಉಪವಾಸಗಳದಿದರಂತೆ ಸೋಬಾನೆ ಆರ ತಿಂಗಳ ಉಪವಾಸಗಳದಿದರಂತೆ ಸೋಬಾನೆ ಆರ ತಿಂಗಳ ಉಪವಾಸಗಳದಿದರಂತೆ ಸೋಬಾನೆ ಆರ ತಿಂಗಳ ಉಪವಾಸಗಳದರ ಬಬಲಾದಿ ಮೋತ್ಯ ಪಾವಾಲಿ ಮರತ ಮಾತೇನೆಲ್ಲ ಸೋಬಾನೆ ಪಾವಾಲಿ ನರತ ಮಾತೇನಿಲ್ಲ ಸೋಬಾನೆ ಪಾವಾಲಿ ನರತ ಮಾತೇನಿಲ್ಲ ಸೋಬಾನೆ ಪಾವಾಲಿ ನರತ ಮಾತೇನಿಲ್ಲ ಸೋಬಾನೆ ಅಪ್ಪನ ಪೋಳೆಗ ಯಾರ ಮನೆಗಾರೆ ಮಕ್ಕಳಿಲ್ಲದವರ ಮನಗಾರೆ ಸೋಬಾನೆ ಮಕ್ಕಳಿಲ್ಲದವರ ಮನಗಾರೆ ಸೋಬಾನೆ ಮಕ್ಕಳಿಲ್ಲದವರ ಮನಗಾರೆ ಸೋಬಾನೆ ಮಕ್ಕಳಿಲ್ಲದವರ ಮನಗಾರೆ ಸೋಬಾನೆ ಮಕ್ಕಳ ಇಲ್ಲದವರ ಮನಗಾರ ಬಬಲಾದೆ ಮೋತ ಮಕ್ಕಳ ಕೊಟ್ಟವರ ಮನ ನೋಡ್ಯಾರೆ ಸೋಬಾನೆ ಮಕ್ಕಳ ಕೊಟ್ಟವರ ಮನ ನೋಡ್ಯಾರೆ ಸೋಬಾನೆ ಮಕ್ಕಳ ಕೊಟ್ಟವರ ಮನ ನೋಡ್ಯಾರೆ ಸೋಬಾನೆ ಮಕ್ಕಳ ಕೊಟ್ಟವರ ಮನ ನೋಡ್ಯಾರೆ ಸೋಬಾನೆ ಮಕ್ಕಳ ಎಲೆ ಕೊಟ್ಟ ಮನ ನೋಡ್ಬೇಕಾದ್ರೆ ಮಾತಾಯ್ದಣೆ ರಕದನ ಮಾಡಿದರೆ ಸೋಬಾನೆ ಐದೈದಣೆ ರಕದಾನ ಮಾಡಿದರೇ ಸೋಬಾನೆ ಐದೈದಣೆ ರಕದಾನ ಮಾಡಿದರಂತೆ ಸೋಬಾನೆ ಐದೈದಣೆ ರಕದಾನ ಮಾಡಿದರಂತೆ ಸೋಬಾನೆ ದುದನಿ ಉರಗವಟ್ಟೆ ಎಳಸಂಗುರಗ ಬೆಳದೆ ಬಬಲ ದೊರೆಗೆ ಪರಸೆದಾಗೆ ಸೋಬಾನೆ ಬಬಲ ದೊರೆಗೆ ಪರಸೆದಾಗೆ ಸೋಬಾನೆ ಬಬಲ ದೊರೆಗೆ ಪರಸೆದಾಗೆ ಸೋಬಾನೆ ಬಬಲ ದೊರೆಗೆ ಪರಸೆದಾಗೆ ಸೋ ವರ್ಷ ಮಜಾ ತರಿ ಮಾಡೋರ